ശ്രീമാൻ വേങ്കടനാഥാര്യ കവിതാർക്കിതകേസരി വേദാന്താചാര്യ വദ്യോമേ സന്നിധത്താം സദാ ഹൃദി. നിഗമാന്ത മഹാദേശ്വര ദയാശതക സ്തോത്രത്തിൽ 67-ാം ശ്ലോക. ദയേ ദുഗ്ധോദന്വത്യതീത സുധാ സിന്ധുനയതഃ ത്വദാശ്ലേഷാന് നിത്യം ജനിതമൃത സഞ്ജീവനദശാഃ സ്വദന്തേ ദാന്തേഭ്യ ശ്രുതിവദന കർപ്പൂരഗുളികാഃ വിഷുണ്വന്തശ്ചിത്തം വൃഷശിഖരി വിശ്വംഭരഗുണാഃ. ദയാദേവിയെ, ദയേ ദുഗ്ധോദന്വദ്വ്യതിയുത ക്ഷീരസാഗരദുടനെ സമരസവാഗി ബരത സുധാസിന്ധുനയത അമൃതസാഗരദ രീതിയിൽ ത്വദാശ്ലേഷാത് നിന്ന സംശ്ലേഷദിന്ദ ജനിത മൃത സഞ്ജീവന ദശാഹ സത്തവരന്ന് ബതുകിസുവന്തഹ സ്ഥിതിയെന്നു ഹൊന്നിതുവു. ശ്രുതി വദന കർപ്പൂര ഗുളികാഹ ശ്രുതിദേവിയ ബായിഗെ പച്ചകർപ്പൂരദ ഗുളികകളന്തെ ഇരുവു. ചിത്തം വിഷുണ്വന്തഹ മനസ്സിന അന്യാസക്തിയെന്നു കരഗിസുവുവാദ വൃഷ ശിഖരി വിശ്വംഭര ഗുണാഹ വെങ്കടാദ്രിയല്ലിരുവ ലോകരക്ഷകനാദ ശ്രീനിവാസന ഗുണകളു ദാന്തേഭ്യ ഇന്ദ്രിയകളെന്നു ഗെദ്ദവരികെ നിത്യം സ്വതന്തെ എന്തെന്തൂ രുചിസുത്തവേ നിയച്ഛന്തഹ തസ്മിൻ നിരുപതി മഹാനന്ദ ജലധൗ അന്ത ഹേളിദ ഹാഗെ ന്യസ്തഭരരാദ കൃതകൃത്യരാഗി ആനന്ദവേ മുതലാദ അനന്ത കല്യാണ ഗുണസാഗരനാദ പരബ്രഹ്മനല്ലിയേ തമ്മന്നു സമർപ്പിച്ചുകൊണ്ടു ആ ബ്രഹ്മനെന്നു അനുഭവിസുത്തലേ കാല കളയുവരു കൃതകൃത്യരു. അന്തഹ ബ്രഹ്മന ഗുണാനുഭവ രൂപവാദ ദയാദേവിയ ഉപകാരവന്നു ഇല്ലി വർണ്ണിസുത്താരെ സ്വാമി ദേശികം. ബ്രഹ്മഗുണകളു ദയയിന്ദലേ താനെ കല്യാണ തമവാകുവു. ദയയില്ലതിദ്ദരെ ഉപനിഷത്തുകളിൽ സ്തുതിസൽപ്പെട്ട ബ്രഹ്മന ഗുണകളു സിദ്ധിസുവുതേ ഇല്ല അന്ത ഹേൾത്താരെ. ദയേ ദുഗ്ധോദന്വത് വ്യതിയുത സുധാ സിന്ധു നയത. ഹിന്ദിന ശ്ലോകത്തിൽ കലശോദധി സമ്പദോഭവത്യാഹ എന്നു ദയയു ക്ഷീരസാഗര അന്ത ഹേളി ആ ദയാ ക്ഷീരസാഗരവന്തിരുവന്ത ദയേ ആ സാഗരദ മഥനദിന്ദ ഭഗവന്തന ദിവ്യമംഗള വിഗ്രഹവു ലഭിച്ചു എന്നു സഹ അതു മൃത സഞ്ജീവനമെന്നു അല്ലി സ്തോത്ര മാത്രം. ದಯಾದೇವಿಯೇ ಒಂದು ಕ್ಷೀರಸಾಗರ, ಅದರ ಮಥನದಿಂದ ಬಂದ ಅಮೃತ ಏನು ಅಂದರೆ ಭಗವಂತನ ದಿವ್ಯಮಂಗಳ ವಿಗ್ರಹವೇ, ಅದು ಮೃತ ಸಂಜೀವನ ಅಂತ ಸ್ತೋತ್ರ ಮಾಡಿ ಇಲ್ಲಿ ಬ್ರಹ್ಮ ಗುಣಗಳಿಗೆ ದಯೆಯ ಆಶ್ಲೇಷದಿಂದ ಮೃತ ಸಂಜೀವನ ರೂಪದ ಅಮೃತ ದಶೆಯ ಪ್ರಾಪ್ತವಾಗಿದೆ ಅಮೃತ ದಶೆಯು ಎಂದು ವರ್ಣಿಸುತ್ತಾರೆ. ಅಮೃತ ದಶೆಯ ಪ್ರಾಪ್ತಿ ದಯೆಯ ಆಶ್ಲೇಷದಿಂದಲೇ ಉಂಟಾಗಿದೆ ಬ್ರಹ್ಮಗುಣಗಳಿಗೆ ಅಂತ. ಇಲ್ಲಿ ಅಮೃತ ಸಾಗರವೇ ದಯೆ, ಗುಣಗಳು ಕ್ಷೀರಸಾಗರ, ದಯೆಯು ಅಮೃತ ಸಾಗರ, ದಯೆಯಿಂದ ಇತರ ಗುಣಗಳು ಅಮೃತಮಯವಾಗುವು ಎಂಬುವಂತಹ ಭಾವ ಇಲ್ಲಿ. ತ್ವದಾಶ್ಲೇಷಾನ್ ನಿತ್ಯಂ ಜನಿತ ಮೃತ ಸಂಜೀವನ ದಶಾಹ. ದಯಾದೇವಿಯೇ, ನೀನು ಸಾರ್ವಭೌಮಿಯಾಗಿದ್ದರೂ ನಿನ್ನ ಸೌಶೀಲ್ಯವು ನಿರತಿಶಯವಾದುದು. ಏಕೆಂದರೆ ನಿನ್ನ ಆಶ್ಲೇಷದಿಂದಲೇ ಗುಣಗಳು ಕೂಡ ಅಮೃತ ಸಂಜೀವಕವಾಗುವು ಎನ್ನುತ್ತಾರೆ. ಗುಣಗಳು ಮೊದಲೇ ಸಿದ್ಧವಾದುದಲ್ಲ ಎಂದರೆ ಸಿದ್ಧವಾದ ಗುಣಗಳಿಗೆ ಹೇಗೆ ಹಾಗೆ ಹೇಳಬಹುದು ಅಂತ ಹೇಳಿದರೆ ಮೃತ ಸಂಜೀವನ ರೂಪವಾದ ಅಮೃತ ದಶೆ ದಯೆಯಿಂದ ಲಭಿಸುತ್ತೆ. ಗುಣಗಳು ಮೊದಲೇ ಇದ್ದರೂ ಸಹ ಆ ಗುಣಗಳಿಗೆ ಆ ಅಮೃತಮಯತ್ವ ಅನ್ನುವುದು ಅದು ದಯೆಯಿಂದಲೇ ಸಿಗುತ್ತದೆ ಅಂತ ಸ್ತೋತ್ರ ಮಾಡ್ತಾರೆ. ಶ್ರುತಿವದನ ಕರ್ಪೂರ ಗುಳಿಕಾ ಆ ಗುಣಗಳನ್ನು ಸ್ತೋತ್ರ ಮಾಡುವಾಗ ಅದರ ಸ್ಪರ್ಶದಿಂದ ನಾಲಿಗೆಯಲ್ಲಿ ಕರ್ಪೂರ ಗುಳಿಕೆಯ ಸ್ಪರ್ಶದಿಂದ ಹೇಗೋ ಹಾಗೆ ಲಾಲಾರಸವು ಪ್ರವಹಿಸುವುದು ಅಂತ ಹೇಳ್ತಾರೆ. ವಿಷುಣ್ವಂತಹ ಚಿತ್ತಂ ನಮ್ಮ ಹೃದಯವು ಅಶ್ಮಸಾರವಾಗಿದ್ದರೂ ದಯಾಸಂಶ್ಲೇಷವನ್ನು ಹೊಂದಿದ ಗುಣಗಳು ದ್ರವೀಭೂತವನ್ನಾಗಿ ಮಾಡಿಬಿಡುವು ಅದನ್ನು ಅಂತ ಹೇಳು. ಕಲ್ಲಿನಂತಿರುವ ನಮ್ಮ ಹೃದಯವನ್ನು ಕರಗಿಸಿಬಿಡುತ್ತೆ ಭಗವಂತನ ಗುಣಗಳು. ಯಾಕೆ ಅಂದರೆ ದಯೆಯೊಡನೆ ಸಂಶ್ಲೇಷವನ್ನು ಹೊಂದಿರುವಂತಹ ಗುಣಗಳು ಅಮೃತಮಯವಾಗಿ ನಮ್ಮ ಹೃದಯವನ್ನು ಕರಗಿಸುತ್ತವೆ ಅನ್ನುವಂತಹ ಭಾವ. ಅಂತಹ ವೃಷಶಿಖರಿ ವಿಶ್ವಂಭರ ಗುಣಾಹ ದಾಂತೇಭ್ಯ ಸ್ವದಂತೆ. ದಾಂತರು ಎಂದರೆ ಇತರ ವಿಷಯಗಳಿಂದ ವಿರಕ್ತಿ ಹೊಂದಿರುವವರು. ಏಕೆ ಎಂದರೆ ಭಗವಂತನಲ್ಲಿ ರಕ್ತಿ ಉಂಟಾಗಲು ಅದು ದಮವೆಂಬ ಆತ್ಮಗುಣವು. ಶಮದಮ ಅಂತ ಹೇಳುವ ಆತ್ಮಗುಣಗಳಲ್ಲಿ ದಮ ಅನ್ನುವುದು. ಅಂತಹವರಿಗೆ ದಯಾಶ್ಲೇಷದಿಂದ ಭಗವಂತನ ಗುಣಗಳು ಅತ್ಯಂತ ಸ್ವಾದುವಾಗಿರುವವು ಎಂದು ಸ್ವಾಮಿ ಸ್ತುತಿಸುತ್ತಾರೆ ಇಲ್ಲಿ. ಎಂದರೆ ಚೇತನರ ಚಿತ್ತದ ವಿಷಯಾಂತರಗತಿಯನ್ನು ತಡೆದು ಭಗವಂತನಲ್ಲಿ ನೆಲೆ ನಿಲ್ಲಿಸುವವು ಆ ಕಲ್ಯಾಣ ಗುಣಗಳು. ಪರಮಾತ್ಮನಿಯೋ ರಕ್ತ ವಿರಕ್ತ ಅಪರಮಾತ್ಮನಿ ಎನ್ನುವಂತಹ ಒಂದು ಸ್ಥಿತಿಯನ್ನು ಅವರಿಗೆ ಆ ಬ್ರಹ್ಮನ ಗುಣಗಳು ಉಂಟು ಮಾಡುತ್ತದೆ ಅಂತ ಹೇಳಿ ಇಲ್ಲಿ ಸ್ತೋತ್ರ ಮಾಡ್ತಾರೆ. ದಯೇ ದುಗ್ಧೋದನ್ವದ್ ವ್ಯತಿಯುತ ಸುಧಾ ಸಿಂಧು ನಯತಃ ತ್ವದಾಶ್ಲೇಷಾತ್ ನಿತ್ಯಂ ಜನಿತ ಮೃತ ಸಂಜೀವನ ದಶಾ ಸ್ವದಂತೆ ದಾಂತೇಭ್ಯ ಶ್ರುತಿವದನ ಕಪೂರ ಗುಳಿಕಾ ವಿಶುಣ್ವಂತಶ್ಚಿತ್ತಂ ವೃಷಶಿಖರಿ ವಿಶ್ವಂಭರ ಗುಣಾಹ ಅಂತ ಹೇಳಿ ಮುಂದಿನ ಶ್ಲೋಕ. ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಕೇಳಿರಸಿಕೋ ವಿಮುಕ್ತ್ಯೇಕದ್ವಾರಂ ವಿಘಟಿತ ಕವಾಟಂ ಪ್ರಣಯಿನಾಂ ಇತಿ ತ್ವಯ್ಯಾಯತ್ತಂ ದ್ವಿತಯಮುಪಧೀಕೃತ್ಯ ಕರುಣೆ ವಿಶುದ್ಧಾನಾಂ ವಾಚಾಂ ವೃಷಶಿಖರಿನಾಥ ಸ್ತುತಿಪದಂ. ಕರುಣೆ ಅಂತ ಇಲ್ಲಿ ಸಂಬೋಧನೆ ದಯಾದೇವಿಯೇ. ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಕೇಳಿ, ಜಗತ್ತುಗಳ ಜನ್ಮ ಸ್ಥೇಮ ಪ್ರಳಯ ಉತ್ಪತ್ತಿ ಸ್ಥಿತಿ ವಿನಾಶಗಳನ್ನು ಮಾಡುವ ಕೇಳಿಯಲ್ಲಿ ರಸಿಕನಾಗಿಯೂ ಪ್ರಣಯಿನಾಂ ತನ್ನಲ್ಲಿ ಭಕ್ತಿ ಮಾಡುವ ಮೋಕ್ಷಾರ್ಥಿಗಳಿಗೆ ವಿಘಟಿತ ಕವಾಟಂ ಸ್ವಪ್ರಾಪ್ತಿಗೆ ಪ್ರತಿಬಂಧಕವಾದ ಪಾಪವನ್ನು ಖಂಡಿಸುವವನು ವಿಮುಕ್ತಿ ಏಕದ್ವಾರಂ ಮೋಕ್ಷಕ್ಕೇರುವ ಒಂದೇ ಒಂದು ಹೆದ್ದಾರಿಯಂತಿರುವವನು ವೃಷಶಿಖರಿನಾಥ ಹಾಗೆ ಆಗಿರುವವನು ಆ ಶ್ರೀನಿವಾಸನು. ಇತಿ ಈ ರೀತಿಯಾಗಿ ತ್ವಯ್ಯಾಯತ್ತಂ ನಿನ್ನಿಂದ ಪ್ರೇರಿತವಾದ ದ್ವಿತಯಂ ಸೃಷ್ಟ್ಯಾದಿಗಳು ತತ್ಫಲಗಳಾದ ಮೋಕ್ಷ ಪ್ರದಾನಗಳೆಂಬ ಇವೆರಡನ್ನು ಉಪಧೀಕೃತ್ಯ ಉದ್ದೇಶಿಸಿ ವಿಶುದ್ಧಾನಾಂ ವಾಚಾಂ ಅಪೌರುಷೇಯವೂ ಸ್ವತಃ ಶುದ್ಧವೂ ಸ್ವತಃ ಪ್ರಮಾಣವೂ ಆದ ವೇದಗಳ ಸ್ತುತಿಪದಂ ಸ್ತೋತ್ರಕ್ಕೆ ಪಾತ್ರನಾಗಿರುತ್ತಾನೆ ಶ್ರೀನಿವಾಸನು ಅಂತ ಸ್ತೋತ್ರ ಮಾಡ್ತಾರೆ. ಗುಣಗಳು ಅಮೃತಮಯವಾಗಿ ಕಲ್ಯಾಣ ತಮ ಗುಣಗಳಾಗುವು ದಯೆಗೆ ಅಧೀನವಾಗಿ ಅಂತ ಹಿಂದಿನ ಶ್ಲೋಕದಲ್ಲಿ ಸ್ತೋತ್ರ ಮಾಡಿದರು. ಸ್ತೋತ್ರ ಅಂದರೆ ಏನು ಅಂದರೆ ಗುಣಿನಿಷ್ಠ ಗುಣಾಭಿಧಾನಂ ಅಂತ ಲಕ್ಷಣವನ್ನು ಹೇಳ್ತಾರೆ ಆಚಾರ್ಯರು. ಗುಣಿಯಲ್ಲಿ ಇರುವ ಗುಣಗಳನ್ನು ಹೇಳಬೇಕು. ಆದ್ದರಿಂದ ಗುಣಿಯಾದ ಭಗವಂತನನ್ನು ತಾನೇ ಸ್ತುತಿಸಬೇಕು. ಗುಣವಾದ ದಯೆಯನ್ನೇ ಹೇಗೆ ಸ್ತೋತ್ರ ಮಾಡ್ತೀರಿ ಅಂದರೆ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಭಗವಂತನನ್ನು ವೇದಗಳು ಎರಡು ಕಾರಣಗಳಿಂದ ಸ್ತೋತ್ರ ಮಾಡುತ್ತವೆ. ಒಂದು, ಅವನು ಎಲ್ಲ ಜಗತ್ತುಗಳಿಗೂ ಏಕೈಕ ಕಾರಣನು. ಜಗತ್ತಿನ ಜನ್ಮ ಸ್ಥಿತಿ ಲಯ ಇವುಗಳಿಗೆಲ್ಲ ಯಥೋ ವಾ ಇಮ ನಿಭೂತ ನಿಜಾಯಂತೆ ಏ ನಜಾತ ನಿಜೀವಂತಿ ಯತ್ಪ್ರಯಂ ಜಭಿ ಸಂವಿಶಂತಿ, ಹೀಗೆ ಜಗತ್ಕಾರಣತ್ವವನ್ನು ಸ್ತೋತ್ರ ಮಾಡುತ್ತವೆ ವೇದಗಳು. ಎರಡನೆಯದಾಗಿ ಅಮೃತಸ್ಯ ಸೇತುಹು ಅಂತ, ಅವನು ಮೋಕ್ಷಪ್ರದನು ಅಂತ ಹೇಳುತ್ತೆ. ಇವೆರಡೂ ದಯಾದೇವಿಗೆ ಅಧೀನವಾಗಿದೆ ಅಂತ ಸ್ವಾಮಿಯಲ್ಲಿ ಹೇಳಿ, ಹೀಗೆ ಭಗವಂತನ ಈ ಗುಣಗಳು ದಯಾದೇವಿಯ ಅಧೀನವಾಗಿರೋದ್ರಿಂದ ದಯಾದೇವಿಯನ್ನೇ ಮುಖ್ಯವಾಗಿ ನಾವು ಸ್ತೋತ್ರ ಮಾಡಬೇಕು ಅನ್ನುವಂತಹ ಭಾವ. ಆ ದಯೆಯ ಮೂಲಕ ಭಗವಂತನ ಸ್ತುತಿಯು ಮಾಡಿದ ಹಾಗೆ ಆಗುತ್ತೆ ಎನ್ನುವುದು. ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಕೇಳಿ ರಸಿಕ. ಇಲ್ಲಿ ರಚನಾ ಅನ್ನುವುದು ಒಂದು ಸ್ವಾರಸ್ಯವಾದ ಶಬ್ದ, ಆಚಾರ್ಯರು ಉಪಯೋಗಿಸ್ತಾರೆ. ಅದು ಬ್ರಹ್ಮಸೂತ್ರಗಳಲ್ಲಿರುವಂತೆ ಸೂತ್ರದಲ್ಲಿ ಪ್ರಯೋಗಿಸಿದಂತಹ ಶಬ್ದ ಅಂತ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ನಮಗೆ ಆಚಾರ್ಯರು. ಆದರೆ ದಯೆಯ ಪರವಾಗಿ ಎಂದು ಆಚಾರ್ಯರು ಇಲ್ಲಿ ಸ್ವಾರಸ್ಯವಾಗಿ ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿ ಬ್ರಹ್ಮಸೂತ್ರದಲ್ಲಿ ರಚನಾ ಅನ್ನುವುದು ಶಬ್ದವು ಬಂದಿದೆ. ರಚನಾ ಅನುಪಪತ್ತಿ ಅಂತ ಹೇಳಿಬಿಟ್ಟು ರಚನಾ ಅನುಪಪತ್ತಿ ಅಧಿಕರಣ ಅಂತಾನೆ ಅಲ್ಲಿ ಬರುತ್ತೆ. ಅಲ್ಲಿ ಪ್ರಕೃತಿಯು ಜಗತ್ತಿನ ಕಾರಣವಾಗುವುದು ಸಾಧ್ಯವಿಲ್ಲ, ಏಕೆಂದರೆ ಜಗತ್ತನ್ನು ಸೃಷ್ಟಿಸುವುದು ಅಚೇತನವಾದ ಪ್ರಕೃತಿಯಿಂದ ಸಾಧ್ಯವಿಲ್ಲ ಅಂತ ಅಲ್ಲಿ ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡಿದ್ರು. ಜಗತ್ತಿನ ರಚನೆಯು ಚೇತನನ ಕಾರ್ಯ, ಆದ್ದರಿಂದ ಅಚೇತನ ಜಗತ್ಕಾರಣವಲ್ಲ ಅಂತ ಬಾದರಾಯಣರು ಹೇಳಿದರು. ಅದೇ ರೀತಿಯಲ್ಲಿ ಇಲ್ಲಿ ದಯಾರಹಿತನಾದ ಈಶ್ವರನಿಗೂ ಕೂಡ ಜಗತ್ಕಾರಣವೂ ಇರದು ಎನ್ನುವಂತಹ ಭಾವ. ಅಲ್ಲಿ ಅಚೇತನಕ್ಕೆ ಜಗತ್ಕಾರಣವಿಲ್ಲ ಅಂದರೆ ಇಲ್ಲಿ ದಯಾರಹಿತನಾದ ಭಗವಂತನಿಗೂ ಜಗತ್ಕಾರಣವಿರುವುದಕ್ಕೆ ಸಾಧ್ಯವಿಲ್ಲ, ದಯಾಸಹಿತನಾದ್ದರಿಂದಲೇ ಅವನು ಜಗತ್ತನ್ನು ರಚಿಸಬಲ್ಲನು ಅನ್ನುವಂತಹ ಸ್ವಾರಸ್ಯವಾಗಿ ಆ ಅರ್ಥವನ್ನು ಇಲ್ಲಿ ಆಚಾರ್ಯರ ವ್ಯಾಖ್ಯಾನದಲ್ಲಿ ನಮಗೆ ತಿಳಿಸ್ತಾರೆ. ವಿಮುಕ್ತಿ ಏಕದ್ವಾರಂ ವಿಘಟಿತ ಕವಾಟಂ ಪ್ರಣಯಿನಾಂ. ಅದೇ ರೀತಿಯಲ್ಲಿ ವೇದಗಳು ಭಗವಂತನಲ್ಲಿ ನಾವು ಭಕ್ತಿ ಮಾಡಬೇಕು, ಅವನಿಗೆ ಶರಣಾಗತರಾಗಬೇಕು, ಅವನೊಬ್ಬನೇ ನಮಗೆ ಮೋಕ್ಷಕ್ಕೆ ದಾರಿ ಅಥವಾ ಉಪಾಯ ಅನ್ನುವುದನ್ನು ನಾಣ್ಯಪಂಥ ಅಯನಾಯ ವಿದ್ಯತೆ ಅಂತ ಘೋಷಣೆ ಮಾಡುತ್ತೆ. ಆದರೆ ಆ ದಾರಿಯು ಸುಲಭವಲ್ಲ, ಭಕ್ತಿಯನ್ನು ಮಾಡುವುದು ಬಹಳ ಕಷ್ಟವಾದ ಆ ದಾರಿ, ಅದರಿಂದ ನಮಗೆ ಶ್ರಮವೇ ಆಗುತ್ತೆ. ಆ ಶ್ರಮವನ್ನೆಲ್ಲ ನಾಶ ಮಾಡಿ ಭಗವಂತನನ್ನು ನಮಗೆ ಪ್ರಾಪ್ಯನನ್ನಾಗಿ ಮಾಡಿ ಮುಕ್ತಿದ್ವಾರದ ಬಾಗಿಲನ್ನು ನಮಗೆ ತಾನೇ ತೆರೆಯುವಂತೆ ದಯಾದೇವಿ ನಮಗೆ ಅನುಗ್ರಹಿಸುತ್ತಾಳೆ ಅಂತ ಇಲ್ಲಿ ವರ್ಣಿಸ್ತಾರೆ. ಭಗವಂತನಲ್ಲಿ ನಮಗಿರುವ ಪ್ರೀತಿಯಿಂದಲೇ ಮುಕ್ತಿದ್ವಾರವು ನಮಗೆ ತೆರೆದು ಬಿಡುವುದು ಅನ್ನುವಂತಹ ಭಾವ ಇಲ್ಲಿ. ಇತಿ ತ್ವಯ್ಯಾಯತ್ತಂ ದ್ವಿತೀಯ ಉಪಧೀಕೃತ್ಯ ಕರುಣೆ. ಜಗತ್ತಿನ ಸೃಷ್ಟಿಯೇ ಮೊದಲಾದವುಗಳನ್ನು ಮಾಡುವುದು ಮತ್ತು ಮೋಕ್ಷವನ್ನು ಕೊಡುವುದು ಎಂಬ ಇವೆರಡೂ ಸಹ ದಯಾದೇವಿಗೆ ಅಧೀನವಾದುದು ಅಂತ ಹೇಳ್ತಾರೆ ಇಲ್ಲಿ. ಆದ್ದರಿಂದಲೇ ನಿನ್ನ ಮೂಲಕವೇ ನಾವು ಭಗವಂತನನ್ನು ಸ್ತೋತ್ರ ಮಾಡ್ತೀವಿ ಎನ್ನುವಂತಹ ಒಂದು ಭಾವ. ವಿಶುದ್ಧಾನಾಂ ವಾಚಾ ವೃಷ್ಯಶಿಖರಿನಾಥ ಸ್ತುತಿಪದಂ. ನಾವು ಹಾಗೆ ಸ್ತೋತ್ರ ಮಾಡುವುದಿರಲಿ, ಶ್ರುತಿಗಳು ನಿನ್ನನ್ನು ಸ್ತೋತ್ರ ಮಾಡುವುದು ಅದೇ ಕಾರಣದಿಂದ ಅಂತ ಹೇಳ್ತಾರೆ. ಹೀಗೆ ಭಗವಂತನಾದ ಶ್ರೀನಿವಾಸನು ದಯೆಗೆ ಅಭಿಮತವಾದ ಜಗತ್ತಿನ ಸೃಷ್ಟಿಯೇ ಮೊದಲಾದವನ್ನು ಮಾಡುವುದು, ಮೋಕ್ಷಾರ್ಥಿಗಳಿಗೆ ಮುಕ್ತಿಯನ್ನು ಕರುಣಿಸುವುದು ಮೊದಲಾದ ವ್ಯಾಪಾರಗಳಲ್ಲಿ ದೀಕ್ಷಿತನಾಗಿ ದಯಾಕಿಂಕರನಾಗಿರುವುದರಿಂದಲೇ ನಿರ್ದುಷ್ಟವಾದ ಶ್ರುತಿಗಳಿಂದ ಸ್ತುತಿಸಲ್ಪಡುತ್ತಿದ್ದಾನೆ ಅಂತ ಇಲ್ಲಿ ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್. ಶ್ರುತಿಗಳು ಹಾಗೆ ನಿನ್ನನ್ನು ಸ್ತೋತ್ರ ಮಾಡಬೇಕಾದರೆ ನೀನು ದಯಾಕಿಂಕರನಾಗಿರುವುದರಿಂದ ದಯೇ ಎಲ್ಲವೂ, ಅವನ ಸೃಷ್ಟಿಯೂ ದಯಾಕಾರ್ಯವೇ, ಪ್ರಳಯವೂ ದಯಾಕಾರ್ಯವೇ, ಹೀಗೆ ಅನೇಕ ವಿಧವಾಗಿ ಹಿಂದೆ ಸ್ತೋತ್ರ ಮಾಡಿದರು. ಈಗ ಅದೆರಡು ಮುಖ್ಯವಾದ ಕಾರಣಗಳಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವು ಮತ್ತು ಮೋಕ್ಷ ಪ್ರದತ್ವ ಇವೆರಡೂ ಸಹ ದಯಾಸಹಿತನಾದ ಶ್ರೀನಿವಾಸನಿಂದಲೇ ಆಗುವುದು. ಅದರಿಂದಲೇ ಅವನನ್ನು ಶ್ರುತಿಗಳೆಲ್ಲ ಹಾಗೆ ಅದ್ಭುತವಾಗಿ ಸ್ತೋತ್ರ ಮಾಡುವುದು ಅಂತ ಇಲ್ಲಿ ಸ್ವಾಮಿ ದೇಶಿಕನ್ ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ. ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಕೇಳಿ ರಸಿಕೋ ವಿಮುಕ್ತಿಯೇಕದ್ವಾರಂ ವಿಘಟಿತ ಕವಾಟಂ ಪ್ರಣಯಿನಾಂ. ಇತಿ ತ್ವಯ್ಯಾಯತ್ತಂ ದ್ವಿತಯಮುಪಧೀಕೃತ್ಯ ಕರುಣೇ ವಿಶುದ್ಧಾನಾಂ ವಾಚಾಂ ವೃಷಶಿಖರಿನಾಥ ಸ್ತುತಿಪದಂ. ಇನ್ನು ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲನೆ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.